ಸೌರಾಷ್ಟ್ರದೇಶೇ ವಿಶದೇತಿ ರಮ್ಯೇ ಜ್ಯೋತಿರ್ಮಯಂ ಚಂದ್ರಕಲಾವತಂ ಸಂ ಭಕ್ತಿ ಪ್ರದಾನಾಯ ಕೃಪಾವತೀರ್ಣಂ ತಂ ಸೋಮನಾಥಂ ಶರಣಂ ಪ್ರಪದ್ಯೆ ತಂ ಸೋಮನಾಥಂ ಶರಣಂ ಪ್ರಪದ್ಯೆ ಶ್ರೀಶೈಲ ಸಂಘೇ ವಿಭುಧಾತಿ ಸಂಘೇ ತುಲಾತ್ರಿ ತುಂಗೇತಿ ಮುದಾ ವಸಂತಂ ತಮರ್ಜುನಂ ಮಲ್ಲಿಕಾ ಪೂರ್ವಮೇಕಂ ನಮಾಮಿ ಸಂಸಾರ ಸಮುದ್ರ ಸೇತುಂ ನಮಾಮಿ ಸಂಸಾರ ಸಮುದ್ರ ಸೇತುಂ ಅವಂತಿಕಾಯಾಂ ವಿಹಿತಾವತಾರಂ ಮುಕ್ತಿ ಪ್ರದಾನಾಯ ಚ ಸಜ್ಜನಾನಾಂ ಅಕಾಲ ಮೃತ್ಯೋ ಪರಿರಕ್ಷಣಾರ್ಥಂ ವಂದೇ ಮಹಾಕಾಳ ಮಹಾಸುರೇಶಂ ವಂದೇ ಮಹಾಕಾಳ ಮಹಾಸುರೇಶಂ ಕಾವೇರಿಕಾ ನರ್ಮದಯೋ ಪವಿತ್ರೇ ಸಮಾಗಮೇ ಸಜ್ಜನ ತಾರಣಾಯ ಸದೈವ ಮಾಂಧಾತ್ರಿಪುರೇ ವಸಂತಂ ಓಂಕಾರಮೀಶಂ ಶಿವಮೇಕಮೀಡೆ ಓಂಕಾರಮೀಶಂ ಶಿವಮೇಕಮೀಡೆ ಪೂರ್ವೋತ್ತರೆ ಪ್ರಜ್ವಲಿಕಾ ನಿಧಾನೆ ಸದಾ ವಸಂತಂ ಗಿರಿಜಾ ಸಮೇತಂ ಸುರಾಸುರಾರಾಧಿತ ಪಾದ ಪದ್ಮಂ ಶ್ರೀವೈದ್ಯನಾಥಂ ತಮಹಂ ನಮಾಮಿ ಶ್ರೀವೈದ್ಯನಾಥಂ ತಮಹಂ ನಮಾಮಿ ಯಾಮ್ಯೇ ಸದಂಗೇ ನಗರೇತಿ ರಮ್ಯೇ ವಿಭೂಷಿತಾಂಗಂ ವಿವಿಧೈಶ್ಚ ಭೋಗೈಃ ಸದ್ಭಕ್ತಿ ಮುಕ್ತಿ ಪ್ರದಂ ಈಶಮೇಕಂ ಶ್ರೀನಾಗನಾಥಂ ಶರಣಂ ಪ್ರಪದ್ಯೆ ಶ್ರೀನಾಗನಾಥಂ ಶರಣಂ ಪ್ರಪದ್ಯೆ ಮಹಾದ್ರಿ ಪಾರ್ಶ್ವೇ ಚ ತಟೇ ರಮಂತಂ ಸಂಪೂಜ್ಯಮಾನಂ ಸತತಂ ಮುನೀಂದ್ರೈಃ ಸುರಾಸುರೈಃ ಯಕ್ಷ ಮಹೋರಗಾದ್ಯೈಃ ಕೇದಾರಮೀಶಂ ಶಿವಮೇಕಮೀಡೆ ಕೇದಾರಮೀಶಂ ಶಿವಮೇಕಮೀಡೆ ಸಹ್ಯಾದ್ರಿ ಶೀರ್ಷೇ ವಿಮಲೇ ವಸಂತಂ ಗೋದಾವರೀ ತೀರ ಪವಿತ್ರ ದೇಶೇ ಯದ್ದರ್ಶನ ಪಾತಕಂ ಆಶುನಾಶಂ ಪ್ರಯಾತಿ ತಂ ತ್ರ್ಯಂಬಕಂ ಈಶಮೀಡೆ ಪ್ರಯಾತಿ ತಂ ತ್ರ್ಯಂಬಕಂ ಈಶಮೀಡೆ ಸುತಾಮ್ರಪರ್ಣೀ ಜಲರಾಶಿಯೋಗೇ ನಿಬಧ್ಯ ಸೇತುಂ ವಿಶಿಖೈರ ಸಂಖ್ಯೈ ಶ್ರೀರಾಮಚಂದ್ರೇಣ ಸಮರ್ಪಿತಂ ತಂ ರಾಮೇಶ್ವರಾಖ್ಯಂ ನಿಯತಂ ನಮಾಮಿ ರಾಮೇಶ್ವರಾಖ್ಯಂ ನಿಯತಂ ನಮಾಮಿ ಯಂ ದಾಕಿನಿ ಶಾಕಿನಿ ಕಾ ಸಮಾಜೈಃ ನಿಷೇವ್ಯಮಾನಂ ತಿಷಿತಾಶನೈಶ್ಚ ಸದೈವ ಭೀಮಾದಿ ಪದ ಪ್ರಸಿದ್ಧಂ ತಂ ಶಂಕರಂ ಭಕ್ತಹಿತಂ ನಮಾಮಿ ತಂ ಶಂಕರಂ ಭಕ್ತಹಿತಂ ನಮಾಮಿ ಸಾನಂದಮಾನಂದವನೇ ವಸಂತಂ ಆನಂದಕಂದಂ ಹತ ಪಾಪಬೃಂದಂ ವಾರಾಣಸೀನಾಥಮನಾಥನಾಥಂ ಶ್ರೀ ವಿಶ್ವನಾಥಂ ಶರಣಂ ಪ್ರಪದ್ಯೆ ಇಡಾಪುರೇ ರಮ್ಯ ವಿಶಾಲಕೇಸ್ಮಿನ್ ಸಮುಲ್ಲಸಂತಂ ಚ ಜಗದ್ವರೆಣ್ಯಂ ವಂದೇ ಮಹೋದಾರತರ ಸ್ವಭಾವಂ ಕೃಷ್ಣೇಶ್ವರಾಖ್ಯಂ ಶರಣಂ ಪ್ರಪದ್ಯೆ ಜ್ಯೋತಿರ್ಮಯ ದ್ವಾದಶ ಲಿಂಗಕಾನಾಂ ಶಿವಾತ್ಮನಾಂ ಪ್ರೋಕ್ತಮಿದಂ ಕ್ರಮೇಣ ಸ್ತೋತ್ರಂ ಪಠಿತ್ವಾ ಮನುಜೋತಿ ಭಕ್ತ್ಯಾ ಫಲಂ ತದಾಲೋಕ್ಯ ನಿಜಂ ಭಜೇಚ್ಚ ಫಲಂ ತದಾಲೋಕ್ಯ ನಿಜಂ ಭಜೇಚ್ಚ